ಮೇವಿನ ಬೆಳೆಗಳು, ವಿವಿಧ ಫಲಪುಷ್ಪಗಳು, ಮಣ್ಣುರಹಿತ ಕೃಷಿಯಾದಂತಹ ಜಲಕೃಷಿ, ವಾಯುಕೃಷಿ, ಈ ವಿಧಾನಗಳನ್ನು ಜನರಿಗೆ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಪ್ರಾತ್ಯಕ್ಷಿಕೆ, ಜೊತೆಗೆ ವಿದೇಶಿ ತರಕಾರಿಗಳನ್ನು ಬೇಸಾಯ ಮಾಡುವ ಪದ್ಧತಿ, ರೇಷ್ಮೆ ಕೃಷಿ, ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಗಳ ಪದ್ಧತಿಯನ್ನು ಅನುಸರಿಸಿ ಸುಮಾರು 150 ಹೆಚ್ಚು ಬೆಳೆಗಳನ್ನು ವಿವಿಧ ತಳಿಗಳ ಪ್ರಾತ್ಯಕ್ಷಿಕೆಯ ತಾಕುಗಳಲ್ಲಿ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಜಲಕೃಷಿ ಹಾಗೂ ವಾಯುಕೃಷಿ ಅಂದ್ರೆ ಏನು ಅನ್ನುವ ಮಾಹಿತಿಯನ್ನ ನಿಖಿಲ್ ಅಂತಕ್ಕಂಥವರು ನೀಡ್ತಾ ಇದ್ದಾರೆ. ಎಲ್ಲಾ ತರ ಮಣ್ಣುಗಳಲ್ಲಿ ಎಲ್ಲಾ ತರ ತರಕಾರಿ ಸೊಪ್ಪುಗಳನ್ನ ಬೆಳೆಯೋಕೆ ಆಗೋದಿಲ್ಲ ಅಂತಾರೆ. ಕೆಲವರು ಹೇಳ್ತಾರೆ ಇದು ಕಪ್ಪು ಮಣ್ಣು, ಇದು ಕಲ್ಲು ಮಣ್ಣು, ಇಲ್ಲಿ ಯಾವುದೇ ತರದ ಮಣ್ಣು ಫಲವತ್ತತೆ ಇಲ್ಲ ಮತ್ತೆ ಇಲ್ಲಿ ಬೆಳೆಯೋಕೆ ಜಾಗ ಇಲ್ಲ ನಮ್ಮ ಹತ್ರ ಅಂತ ಎಲ್ಲ ಹೇಳ್ತಾರೆ. ಸೈಮಲ್ಟೇನಿಯಸ್ಲಿ ಇನ್ನೊಂದು ಬೆಳೆಯೋ ರೀತಿ ಅಂದ್ರೆ ಇದನ್ನ ಮಣ್ಣು ರಹಿತ ಕೃಷಿ ಅಥವಾ ಹೈಡ್ರೋಫೋನಿಕ್ಸ್ ಅಂತಾರೆ ಜನರಿಗೆ. ಇದು ಹೈಡ್ರೋಫೋನಿಕ್ಸ್ ಅಲ್ಲಿ 2-3 ತರ ಬರುತ್ತೆ. ಒಂದು ಬಂದ್ಬಿಟ್ಟು ಮೀಡಿಯಾ ಕಲ್ಚರ್ ಅಂತಾರೆ. ಮೀಡಿಯಾ ಕಲ್ಚರ್ ಅಂದ್ರೆ ಅದರಲ್ಲಿ ತೆಂಗಿನ ಹೊಟ್ಟು ಮತ್ತೆ ಪರ್ಲೈಟ್ ಮತ್ತೆ ವರ್ಮಿಕ್ಯುಲೈಟ್ ಅಂತ ಈ ತರ ಇನರ್ಟ್ ಮೀಡಿಯಾಸ್ ಬರುತ್ತೆ, ಅದರಲ್ಲಿ ಯಾವುದೇ ತರಹದ ನ್ಯೂಟ್ರಿಯೆಂಟ್ಸ್ಗಳು ಇರೋದಿಲ್ಲ. ಸೊ ಇದನ್ನ ನಾವು ಅದ್ರ ಮುಖಾಂತರ ಬೆಳೆಯುವಂತ ಒಂದು ಮೆಥಡಾಲಜಿ ಒಂದು ವರ್ಟಿಕಲ್ ಜೊತೆಗೆ. ಸೊ ಇನ್ನೊಂದು ಏರೋಫೋನಿಕ್ಸ್ ಅಂತಾರೆ ಅಥವಾ ವಾಯುಕೃಷಿ ಏನಂತಾರೆ. ಇದರಲ್ಲಿ ಹೇಗೆ ಅಂದ್ರೆ ಗಿಡನ ಬೇರುಗಳು ಬಂದ್ಬಿಟ್ಟು ಗಾಳಿಯಲ್ಲಿ ತೇಲಾಡ್ತಾ ಇರುತ್ತೆ. ಅದಕ್ಕೆ ಒಮ್ಮೆ 1/4 ಗಂಟೆ ಅಥವಾ 3/4 ಗಂಟೆ ಒಂದ್ಸತಿ ಅದರಲ್ಲಿ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಅಥವಾ ಮಿನರಲ್ ನ್ಯೂಟ್ರಿಯೆಂಟ್ಸ್ ಏನ್ ಹೇಳ್ತೀವಿ ಅದನ್ನ ನಾವು ಸ್ಪ್ರಿಂಕಲ್ ಮಾಡಿದಾಗ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಗಾಳಿಯಲ್ಲಿರುವ ಆಕ್ಸಿಜನ್ ಕಂಟೆಂಟ್, ಇಟ್ ಇಸ್ ಅ ಮೇನ್, ಅದು ಮೇನ್ ಗಿಡಗಳಿಗೆ ಬೇಕಾಗಿರುವಂಥದ್ದು. ಸೊ ಅದನ್ನ ಅಪ್ಟೇಕ್ ಮಾಡಿಕೊಂಡು ಗಿಡಗಳು ತುಂಬ ಚೆನ್ನಾಗಿ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಇದಕ್ಕೆ ಯಾವುದೇ ತರಹದ ಮಣ್ಣು ಅಥವಾ ಬೇರೆ ಇನ್ನೊಂದನ್ನು ಬೇಕಾಗಿರೋದಿಲ್ಲ. ಸೊ ಅದೇ ತರ ಇನ್ನೊಂದು ಪೈಪ್ಗಳಲ್ಲಿ ನಾವು ದಿನನಿತ್ಯ ಬಳಸುವಂತ PVC ಪೈಪ್ಗಳಲ್ಲಿ ಕೂಡ ಅದರಲ್ಲೂ ಕೂಡ ಗಿಡಗಳನ್ನ ಬೆಳೆಯಬಹುದು ಮಣ್ಣಿಲ್ದರ ಹಾಗೆ. ಕಡಿಮೆ ಜಾಗದಲ್ಲಿ ಎತ್ತರ ಕಡಿಮೆ ಜಾಸ್ತಿ ಗಿಡಗಳಷ್ಟು ಬೆಳೆಯುವಂತ ಒಂದು ಸಿಸ್ಟಮ್ಸ್ ನಮ್ಮ ಪದ್ಧತಿನ ನಾವು ಇಲ್ಲಿ ಅಳವಡಿಸಿಕೊಂಡು ತೋರಿಸ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಡೀಪ್ ವಾಟರ್ ಕಲ್ಚರ್ ಅಂತ ಬರುತ್ತೆ. ಅದ್ರಲ್ಲಿ ಹೇಗೆ ಅಂದ್ರೆ ಬರೀ ತೇಲುವ ನೀರಿನ ಮೇಲೆ ತೇಲ್ತಾ ಇರುತ್ತೆ ಗಿಡಗಳು. ಸೊ ಅದರಲ್ಲಿ ಮಾತ್ರ ಬೆಳೆಯುವಂಥದ್ದು, ಅದರಲ್ಲಿ ಯಾವುದೇ ತರಹದ ಮೋಟರ್ ಅಥವಾ ಇನ್ನೊಂದು ಇರೋದಿಲ್ಲ. ಸೊ ಈ ತರದಲ್ಲಿ ಕಡಿಮೆ ವೆಚ್ಚದಲ್ಲಿ ಮತ್ತೆ ನೀರಿನ ಇದರಲ್ಲಿ 100% ಯೂಸ್ ಆಗುತ್ತೆ. ಇದರಲ್ಲಿ ಯಾವುದೇ ತರಹದ ನೀರು ವೇಸ್ಟ್ ಆಗೋದಿಲ್ಲ. ಸೊ ಈ ತರ ಒಂದು ಸಿಸ್ಟಮ್ನ ನಾವು ಇಲ್ಲಿ ಒಂದು ಪ್ರದರ್ಶಿಸ್ತಾ ಇದ್ದೀವಿ. ಇದರಲ್ಲಿ ಸಿಂಪಲ್ ಆಗಿ ರೈತರುಗಳಿಗೆ ಅಂದ್ರೆ ನಾವು ಗ್ರೋ ಬ್ಯಾಕ್ ಕಲ್ಟಿವೇಶನ್ ಅಂತೀವಿ. ಗ್ರೋ ಬ್ಯಾಕ್ ಬಂದ್ಬಿಟ್ಟು ತುಂಬಾ ಈಸಿಯಾಗಿ ಬೆಳೆಯುವಂಥದ್ದು, ಒಂದು ಪ್ಲಾಸ್ಟಿಕ್ ನ ಒಂದು ಕವರ್, UV ಪ್ರೊಟೆಕ್ಷನ್, ಅದು ಬಿಸಿಲಲ್ಲಿಟ್ಟಾಗ ಏನೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಗ್ರೋ ಬ್ಯಾಗ್ ಅಲ್ಲಿ ನಾವು ತೆಂಗಿನ ಹೊಟ್ಟನ್ನ ತುಂಬುತ್ತೀವಿ. ತೆಂಗಿನ ಹೊಟ್ಟು ಮತ್ತೆ ಪರ್ಲೈಟ್, ನಮ್ಗೆ ಅದು ಗಿಡಗಳಿಗೆ ಯಾವ ತರ ಬೇಕಾಗಿರುತ್ತೋ ಆ ತರ ಒಂದು ಸಿಸ್ಟಮ್ ನ ಸೆಟಪ್ ಮಾಡಿ ಅದಕ್ಕೆ ನಾವು ಡ್ರಿಪ್ ಮುಖಾಂತರ ಇರಿಗೇಷನ್ ಕೊಟ್ಟಾಗ ರೈತರುಗಳು ಕೂಡ ಇದನ್ನ ಈಸಿಯಾಗಿ ಬೆಳಿಬಹುದು. ಇದಕ್ಕೆ ಪಾಲಿ ಹೌಸೆ ಬೇಕು ಅಂತ ಏನಿಲ್ಲ. ನಾವು ಅದನ್ನ ಕಾಮನ್ ದಿನನಿತ್ಯವಾಗಿ ಏನ್ ಬೆಳೀತಾ ಇದೆಯೋ ತರಕಾರಿ ಸೊಪ್ಪುಗಳನ್ನ ಅದು ಕೂಡ ನಾವು ಹೊರಗಡೆ ಕೂಡ ಬೆಳಿಬಹುದು ಸರ್, ಗ್ರೋ ಬ್ಯಾಗ್ ಅಲ್ಲಿ ಮಣ್ಣು ರಹಿತವಾಗಿ. ಅಂದ್ರೆ ಇದು ಹೆಚ್ಚು ನಗರವಾಸಿಗಳಿಗೆ ಅವರ ಮನೆಯ ತಾರಸಿ ಮೇಲೆ ಬೆಳೆಯೋದಿಕ್ಕೆ ಅನುಕೂಲಕರವಾಗಿದೆ ಅಂತ? ಹೌದು ಸರ್, ಎರಡೂ ಕೂಡ. ಇದು ತಾರಸಿ ಮೇಲೂ ಕೂಡ ಮನೆಯಲ್ಲಿ ಜನಗಳು ಕೂಡ ಈಗ ಕೆಲವೊಬ್ಬರ ಕಡೆ ಹೇಳ್ತಾರೆ, ಮನೆಯಲ್ಲಿ ನಮ್ಮ ಮನೆ ಮೇಲೆ ಬಾಡಿಗೆ ಮನೆಯಲ್ಲಿದ್ದೀವಿ, ನಮ್ಮ ತಾರಸಿ ಮೇಲೆ ಇಟ್ಕೊಳಕ್ ಆಗೋದಿಲ್ಲ, ಮಣ್ಣು ಬರುತ್ತೆ, ಗಲೀಜು ಬರುತ್ತೆ, ನೀರು ಸೋರುತ್ತೆ ಅನ್ನೋದಕ್ಕೆ ಇದೆಲ್ಲ ಫುಲ್ ಹೆಂಗೆ ಅಂದರೆ ಕ್ಲೋಸ್ಡ್ ಲೂಪ್ ಆಗಿರುತ್ತೆ ಸರ್. ಇದರಲ್ಲಿ ಯಾವುದೇ ತರಹದ ನೀರು, ಒಂದು ನೀರು ಖನಿ ಕೂಡ ಕೆಳಗಡೆ ಬೀಳೋದಿಲ್ಲ. ಸೊ ಇದರ ನೀರು ಕೂಡ ವೇಸ್ಟ್ ಆಗೋದಿಲ್ಲ, ಎಲ್ಲ ಅದೇ ರೀಸರ್ಕ್ಯುಲೇಟ್ ಆಗುತ್ತೆ ಸರ್. ನಾವು ಒಂದು ಬಕೆಟಲ್ಲಿ ನೀರು ತುಂಬಿಸಿದ್ರೆ ಇದು ಮಿನಿಮಮ್ 100 ಗಿಡಗಳಿಗೆ ಮಿನಿಮಮ್ ಅಂದರೆ ಒಂದು ವಾರದ ತನಕನೂ ನಡೆಸ್ಬೋದು. ನೀರಂತೂ ಖಂಡಿತ 100% ಸೇವ್ ಆಗುತ್ತೆ. ಸೊ ಈ ಥರ ಒಂದು ರೈತರುಗಳು ಕೂಡ ಸೇಮ್ ಇದನ್ನೇ ಥರನೇ ಮಾಡ್ಕೋಬೋದು ಸರ್. ಇದು ಹೊರಗಡೆ ಭೂಮಿಲಿ ಕೂಡ ಕಮರ್ಷಿಯಲ್ ಆಗೂ ಕೂಡ ಮಾಡಬಹುದು. ಈಗ ನಾನೇ ಕಮರ್ಷಿಯಲ್ ಆಗೂ ಕೂಡ ಮಾಡ್ತಾ ಇದ್ದೀನಿ ಈ ತರ. ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಪ್ರಮುಖವಾಗಿ ನಗರವಾಸಿಗಳು, ಅವ್ರಿಗೆ ಬೇಕಾದ ತರಕಾರಿಗಳನ್ನ ಅವರೇ ಬೆಳ್ಕೋಬೋದಾ? ಹೌದು ಸರ್, ಖಂಡಿತ ಬೆಳ್ಕೋಬಹುದು. ನಮ್ಮ ಹತ್ರ ಸಿಸ್ಟಮ್ಸ್ಗಳೇ ಇರುತ್ತೆ ಅಥವಾ ಇದನ್ನ ನಾವೇ ಕಲ್ಪನೆ ಮಾಡಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ದಿನನಿತ್ಯಗಳಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿ ಏನೇನು ಮೆಟೀರಿಯಲ್ಸ್ ಅವೈಲಬಿಲಿಟಿ ಇದೆಯೋ ಅದನ್ನೇ ಒಂದು ಉಪಯೋಗ ಮಾಡಿಕೊಂಡು ಅದರಲ್ಲೂ ಕೂಡ ಜನಗಳು ಅವರಾಗವರೇ ನೋಡಿಕೊಂಡು ಕೂಡ ಮಾಡ್ಬೋದು ಸರ್. ಅವ್ರಿಗೆ ಯಾವುದೇ ತರದ ಗೈಡೆನ್ಸ್ ಅಥವಾ ಏನಾದ್ರು ಇನ್ಫಾರ್ಮೇಶನ್ ಬೇಕಂತ ಕೂಡ ಸಿಗುತ್ತೆ ಸರ್. ಈ ಕೃಷಿ ಮೇಳದಲ್ಲಿ ಇರತಕ್ಕಂತಹ ತೋಟಗಾರಿಕಾ ಬೆಳೆಗಳ ವಿವರಣೆಯನ್ನ ನೀಡ್ತಾ ಇದ್ದಾರೆ JSS ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿರ್ತಕ್ಕಂತಹ ಡಾಕ್ಟರ್ ವಿನಯ್ ಅವರು. ತೋಟಗಾರಿಕಾ ವಿಷಯಗಳಿಗೆ ಸಂಬಂಧ ಬೇರೆ ವಿಧ ವಿಧವಾದ ಹೊಸತರವಾದ ಒಂದು ಪ್ರಾತ್ಯಕ್ಷತೆಗಳನ್ನು ರೈತರಿಗೆ ಆಗಿರ್ಬೋದು ಅಥವಾ ವೀಕ್ಷಕರಿಗೆ ಆಗಿರ್ಬೋದು ಇಲ್ಲಿ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಣ್ಣುರಹಿತ ಕೃಷಿ ಆಗಿರ್ಬೋದು ಮತ್ತು ವಿದೇಶಿ ಮತ್ತು ಸಲಾಡ್ ತರಕಾರಿಗಳಾಗಿರ್ಬೋದು. ಸಲಾಡ್ ತರಕಾರಿಗಳಂದರೆ ನಾವು ಡೈರೆಕ್ಟಾಗಿ ಕಡಿಮೆ ಪೋಷಕಾಂಶ ಅಂದರೆ ರಾಸಾಯನಿಕ ಬಳಸಿ ಬೆಳೀತಕ್ಕಂಥ ತರಕಾರಿಗಳು. ಯಾವುದೇ ಆಸ್ಪತ್ರೆಗೆ ಹೋದರೂ ನೀವು ಜಾಸ್ತಿ ಸೊಪ್ಪು ತಿನ್ನಬೇಕು, ತರಕಾರಿಗಳು ತಿನ್ನಬೇಕು, ಹಸಿ ತರಕಾರಿಗಳು ತಿನ್ನಿ ಅಂತ ಹೇಳ್ತಾರೆ. ಅಂಥ ತರಕಾರಿಗಳನ್ನ ಇಲ್ಲಿ ಪ್ರಾತ್ಯಕ್ಷಿಕವಾಗಿ ನಾವು ತೋರಿಸ್ಲಿಕ್ಕೆ ಹೊರಟಿದ್ದೇವೆ. ನೆಕ್ಸ್ಟ್ ಬರೋದು ಮೈಕ್ರೋಗ್ರೀನ್ಸ್ ಅಂತ ಹೇಳ್ಬಿಟ್ಟು. ಮೈಕ್ರೋಗ್ರೀನ್ಸ್ ಅಂದರೆ ನೀವು ಮೊಳಕೆ ಕಾಳು ತಿನ್ನಿ ಅಂತ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ. ಆ ಮೊಳಕೆ ಕಾಳಿಗೆ ಪರ್ಯಾಯವಾಗಿ ಮೊಳಕೆಗಿಂತ ಸ್ವಲ್ಪ ದೊಡ್ಡ ಗಿಡಗಳು, ಬೀಜ ಸಸಿಗಳು ಅಂತ ಹೇಳ್ಬೋದು, ಒಂದೆರಡರಿಂದ ನಾಲ್ಕು ಎಲೆಗಳಿರುತ್ತೆ, ಅದರಲ್ಲಿ ಪ್ರೋಟೀನ್ ಅಂಶ ಮತ್ತು ವಿಟಮಿನ್ ಅಂಶ ನಾವು ಮೊಳಕೆ ಕಾಳಿಗಿಂತ ಜಾಸ್ತಿ ಇರುತ್ತೆ ಅಂತ ಒಂದು ಪ್ರಾತ್ಯಕ್ಷಿತೆಯನ್ನು ಕೂಡ ನಮ್ಮ ಈ ಕೃಷಿ ಮೇಳದಲ್ಲಿ ಮಾಡಿದ್ದೇವೆ. ಮತ್ತು ವಿವಿಧ ತರಕಾರಿ ಬೆಳೆಗಳು ಅಂದರೆ ಬಳ್ಳಿ ತರಕಾರಿ ಬೆಳೆಗಳು ಅಂತಲೇ ಹೇಳ್ತೀವಿ, ಹೀರೆಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಮತ್ತು ಸ್ಕ್ವಾಶ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಬಳ್ಳಿ ತರಕಾರಿ ಬೆಳೆಗಳನ್ನು ಯಾವ ರೀತಿ ನಾವು ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಹನಿ ನೀರಾವರಿ ಪದ್ಧತಿ ಉಪಯೋಗಿಸ್ಕೊಂಡು ಮತ್ತು ಮಲ್ಚಿಂಗ್ ಶೀಟ್ ಪ್ಲಾಸ್ಟಿಕ್ ಹೊದಿಕೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಬೆಳೀಬೋದು, ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಹೆಚ್ಚು ಆದಾಯ ಪಡಿಬೋದು ಅಂತೇಳಿ ಒಂದು ಪ್ರಾತ್ಯಕ್ಷತೆ ಮಾಡಿದ್ದೇವೆ. ಮತ್ತು ಗೆಡ್ಡೆ ಕೋಸುಗಳು ಅಷ್ಟೇ, ಬೇರೆ ಬೇರೆ ನಮ್ಮ ಮೈಸೂರು ಭಾಗ ಆಗಿರ್ಬೋದು, ಚಾಮರಾಜನಗರ ಭಾಗ ಆಗಿರ್ಬೋದು, ಹಾಸನ ಭಾಗ ಆಗಿರ್ಬೋದು, ಈ ರೀತಿ ಇಲ್ಲಿ ಲೋಕಲಲ್ಲಿ ಯಾವುದು ಪ್ರಚಲಿತವಾದ ತಳಿಗಳಿದ್ದಾವೆ ಆ ತಳಿಗಳನ್ನು ಇಲ್ಲಿ ಹೆಚ್ಚು ನಾವು ನೋಡಲಿಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಮತ್ತು ಇದರಿಂದ ಯಾವ ರೀತಿ ನಾವು ಹೆಚ್ಚಿನ ಇಳುವರಿ ಕೊಡ್ಬೋದು ಅಂತೇಳ್ಬಿಟ್ಟು ಹನಿ ನೀರ ಮೂಲಕ ಇಲ್ಲಿ ಮಾಡಿಕೊಟ್ಟಿದ್ದೇವೆ. ಮತ್ತು ಹೂವಿನ ವಿಷಯಕ್ಕೆ ಬಂದಾಗ ಬೇರೆ ಬೇರೆ ಅಲಂಕಾರಿಕ ಹೂಗಳಾಗಿರ್ಬೋದು ಮತ್ತು ರೈತರಿಗೆ ಆದಾಯ ಕೊಡ್ತಕ್ಕಂಥ ಹೂವಿನ ಗಿಡಗಳಾಗಿರ್ಬೋದು, ಇದನ್ನ ಬೇರೆ ಬೇರೆ ಸುಮಾರು ಒಂದು 35 ಥರದ ಬೇರೆ ಬೇರೆ ಗಾರ್ಡನ್ನಲ್ಲಿ ಬೆಳೀತಕ್ಕಂಥ ಹೂವಿನ ಗಿಡಗಳಾಗಿರ್ಬೋದು ಮತ್ತು ಆದಾಯ ಬರ್ತಕ್ಕಂಥ ಹೂವಿನ ಗಿಡನ ನಾವು ಪ್ರತ್ಯಕ್ಷತೆ ಮೂಲಕ ರೈತರಿಗೆ ಒದಗಿಸ್ಕೊಟ್ಟಿದ್ದೇವೆ. ಇದನ್ನೆಲ್ಲ ನೋಡ್ಬಿಟ್ಟು ರೈತರುಗಳಿಗೆ ಇನ್ಫಾರ್ಮೇಷನ್ ಕೂಡ ನಾವು ಅಲ್ಲಲ್ಲೇ ಒದಗಿಸ್ತಾ ಇದ್ದೇವೆ ಮತ್ತು ಅವರಿಗೆ ಬೇಕಾದ ಭಿತ್ತಿ ಪತ್ರಗಳನ್ನು ಅಲ್ಲಲ್ಲೇ ನಾವು ರೈತರಿಗೆ ಕೊಡ್ತಿರೋದ್ರಿಂದ ಅವರಿಗೆ ಅದನ್ನು ಓದ್ಕೊಂಡು ಅವರು ಹೊಲದಗಳಲ್ಲಿ ಅವರ ತೋಟಗಳಲ್ಲಿ ಅನುಸರಿಸ್ಬೋದು ಅಂತ. ಈ ಕೃಷಿ ಮೇಳದಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ, 1 ಎಕರೆಯ ಕೃಷಿ ಬ್ರಹ್ಮಾಂಡ ಅನ್ನುವಂತಹ ಒಂದು ಪರಿಕಲ್ಪನೆಯ ಪ್ರಾತ್ಯಕ್ಷಿಕೆ. ಸಣ್ಣ ಹಾಗೂ ಅತಿ ಸಣ್ಣ ರೈತರ ಸುಸ್ಥಿರ ಬದುಕನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಖರ್ಚಿನಲ್ಲಿ ಸಮಗ್ರ ಕೃಷಿ ಹಾಗೂ ಸುಸ್ಥಿರ ಕೃಷಿಯ ಮಾದರಿಯನ್ನು ಇಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು. 1 ಎಕರೆ ಕೃಷಿ ಭೂಮಿಯ ವಿಸ್ತೀರ್ಣದಲ್ಲಿ ತೋಟಗಾರಿಕೆ, ಮೇವು, ಔಷಧಿ ಸಸ್ಯ, ವಿವಿಧ ಸೊಪ್ಪಿನ ಬೆಳೆಗಳು ಹಾಗೂ ಪಶುಸಂಗೋಪನೆಯ ಗೋ ಆಧಾರಿತ ಕೃಷಿ ಪರಿಕರಗಳ ಮೂಲಕ ರೈತರು ಆರ್ಥಿಕವಾಗಿ ಹೇಗೆ ಸದೃಢರಾಗಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಲು ಸಾಧ್ಯ ಅನ್ನುವಂತಹ ಒಂದು ಪ್ರಾತ್ಯಕ್ಷಿಕೆ ಇದಾಗಿತ್ತು. ಇದರ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ KVK ಕೃಷಿ ವಿಜ್ಞಾನಿಗಳಾಗಿರ್ತಕ್ಕಂತಹ ಡಾಕ್ಟರ್ ರಕ್ಷಿತ್ ಅವರು. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಮೇಳ ಅನ್ನೋದು ಬಹಳ ವಿಶೇಷ. ಈ ವರ್ಷ ವಿಶೇಷವಾಗಿ ಒಂದು ಕೃಷಿ ಮೇಳದಲ್ಲಿ ಗೋ ಆಧಾರಿತ ಕೃಷಿ ಪರಿಕರಗಳನ್ನು ನಾವು ರೈತರಿಗೆ ಪರಿಚಯಿಸಬೇಕು. ಯಾಕಂದ್ರೆ ಸಾವಯವ ಕೃಷಿ ಅನ್ನೋದು ಈಗಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಒಂದು ಮನುಷ್ಯರ ಆರೋಗ್ಯಕ್ಕಾಗಿರ್ಬೋದು ಅಥವಾ ಮಣ್ಣಿನ ಆರೋಗ್ಯಕ್ಕಾಗಿರ್ಬೋದು ಸಾವಯವ ಕೃಷಿಯನ್ನು ರೈತರು ಒಂದು ಅಳವಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಆ ಕಾರಣದಿಂದ ಈ ಸಾವಯವ ಕೃಷಿಗೆ ಮೂಲವಾಗಿರುವಂಥದ್ದು ಅಂತಂದರೆ ಗೋವು. ಗೋಮಾತೆಯ ಒಂದು ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು ಮತ್ತು ಇತರ ವಸ್ತುಗಳನ್ನು ನಾವು ಬಳಸಿಕೊಂಡು ಈ ಗೋ ಆಧಾರಿತ ಕೃಷಿಯನ್ನು ನಾವು ಮಾಡ್ಬೋದು. ಈ ಗೋ ಆಧಾರಿತ ಕೃಷಿ ಮಾಡೋದ್ರಿಂದ ಮುಖ್ಯವಾಗಿ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಜೊತೆಗೆ ಗಿಡಗಳಿಗೆ ಬೇಕಾಗಿರುವ ಅನೇಕ ಪೌಷ್ಟಿಕಾಂಶಗಳನ್ನು ಒದಗಿಸಿಕೊಡ್ಬೋದು. ಮಳೆ ನೀರನ್ನು ಕೂಡ ಈ ಗೋ ಆಧಾರಿತ ಕೃಷಿ ಮಾಡೋದ್ರಿಂದ ಏನು ಕೊಚ್ಕೊಂಡು ಹೋಗುವಂಥದ್ದಾಗಿರ್ಬೋದು ನೀರು, ಆ ಒಂದು ಹಲವಾರು ಸಮಸ್ಯೆಗಳನ್ನು ಕೂಡ ಗೋ ಆಧಾರಿತ ಕೃಷಿ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗಿರೋದ್ರಿಂದ ಅಂಥವನ್ನು ಕೂಡ ನಾವು ಮಾಡ್ಬೋದು. ರಾಸಾಯನಿಕ ಗೊಬ್ಬರ ಬಳಕೆಗಳನ್ನು ತಡೆಗಟ್ಬೋದು, ಜೊತೆಗೆ ಅನೇಕ ಇತರ ಖರ್ಚುಗಳನ್ನು ನಾವು ಕಡಿಮೆ ಮಾಡಿ ಒಳ್ಳೆಯ ಆಹಾರವನ್ನು ನಾವು ತಯಾರು ಮಾಡಿ ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೋದು. ಈ ಗೋ ಆಧಾರಿತ ಕೃಷಿ ಅಂತ ಬಂದಾಗ ಮುಖ್ಯವಾಗಿ ಇದರಲ್ಲಿ ಬಳಸುವಂಥದ್ದು ಸಗಣಿ ಮತ್ತು ಗಂಜಲ. ಸುತ್ತೂರು ಕೃಷಿ ಮೇಳ ಘಟಕದಲ್ಲಿ ಮುಖ್ಯವಾಗಿ ಜೀವಾಮೃತ, ವೇಸ್ಟ್ ಕಾಂಪೋಸ್ಟ್ ಮತ್ತು ಗೋಕುಪ್ರಾಮೃತವನ್ನು ನಾವು ತಯಾರು ಮಾಡ್ತೇವೆ. ಇದರ ಜೊತೆಗೆ ಎರೆಗೊಬ್ಬರ ಹಾಗೂ ಎರೆಜಲ ಅನ್ನೋ ಒಂದು ಘಟಕವನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದೀವಿ. ಈ ಜೀವಾಮೃತ ಅನ್ನೋಂಥದ್ದು ಬಹಳ ಸರಳವಾಗಿ ತಯಾರು ಮಾಡುವಂಥದ್ದು. ನಮಗೆ ಬೇಕಾಗಿರುವಂಥದ್ದು ಒಂದು 200 ಲೀಟರ್ ಡ್ರಮ್ಮು. ಆ 200 ಲೀಟರ್ ಡ್ರಮ್ಗೆ ನಮಗೆ ಅವಶ್ಯಕತೆ ಇರುವಂಥದ್ದು 10 ಕೆಜಿ ಸಗಣಿ, 10 ಲೀಟರ್ ಗಂಜಲ ಮತ್ತು 2 ಕೆಜಿ ಒಂದು ಯಾವುದೇ ದ್ವಿದಳ ಧಾನ್ಯದ ಒಂದು ಹಿಟ್ಟು, ಜೊತೆಗೆ 2 ಕೆಜಿ ಬೆಲ್ಲ. ಇವೆಲ್ಲವನ್ನು ಕೂಡ ಮಿಶ್ರಣ ಮಾಡಿ 200 ಲೀಟರ್ ಡ್ರಮ್ಗೆ ನಾವು ಸೇರಿಸಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಒಂದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಾವು ತಿರುಗ್ತಾ ಬರಬೇಕು. 7 ದಿನಗಳ ನಂತರ ಈ ಜೀವಾಮೃತ ಒಂದು ತಯಾರಾಗುತ್ತೆ. ತಯಾರಾದ ಜೀವಾಮೃತವನ್ನು ಎಕರೆಗೆ 400-500 ಲೀಟರ್ ಗಂಟೆ ನಾವು ಬಳಸ್ಬೋದು. ಜೀವಾಮೃತ ಕೊಡೋದ್ರಿಂದ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಗಿಡಗಳಿಗೆ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ, ಜೊತೆಗೆ ಮಣ್ಣು ತೇವಾಂಶಗಳನ್ನು ಕೂಡ ಹಿಡಿದುಕೊಳ್ಳುವ ಶಕ್ತಿ ಹೆಚ್ಚುತ್ತೆ. ಇತರ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಹೆಚ್ಚಾಗೋದ್ರಿಂದ ನಾವು ಬೇರೆ ರಾಸಾಯನಿಕ ಗೊಬ್ಬರಗಳ ಅವಲಂಬನೆಯನ್ನು ನಾವು ತಪ್ಪಿಸ್ಬೋದು. ಇದಾದ ನಂತರ ಗೋಕುಪಾಮೃತ. ಗೋಕುಪಾಮೃತ ಅನ್ನೋಂಥದ್ದು ಗುಜರಾತ್ ಒಂದು ಗೋಶಾಲೆಯಲ್ಲಿ ಒಂದು ಕಲ್ಚರ್ನ ಅವರು ತಯಾರು ಮಾಡಿರುವಂಥದ್ದು, ಅದು ಕೂಡ ದೇಸಿ ಹಸುವಿನ ಸಗಣಿಯಿಂದ ತಯಾರು ಮಾಡಿರುವಂಥ ಕಲ್ಚರು. ಆ ಕಲ್ಚರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಿಗುತ್ತೆ. ಮತ್ತು ಇತರ ಪ್ರಗತಿಪರ ರೈತರಾಗಿರ್ಬೋದು, ಸಾವಿರ ರೈತರಾಗಿರ್ಬೋದು, ಅವ್ರ ಹತ್ರ ಕೂಡ ಗೋಕುಪಾಮೃತ ಕಲ್ಚರ್ ಸಿಗುತ್ತೆ. ಆ ಗೋಕುಪಾಮೃತ ಕಲ್ಚರ್ನ ಒಂದು 200 ಲೀಟರ್ ಡ್ರಮ್ಮು, ಅದಕ್ಕೆ ಒಂದು ದೇಸಿ ಹಸುವಿನ ಮಜ್ಜಿಗೆಯನ್ನು ಸೇರಿಸಿ ಒಂದು ತಯಾರು ಮಾಡುವಂಥದ್ದು. ಈ ಗೋಕುಪಾಮೃತವನ್ನು ಕೂಡ ಎಕರೆಗೆ ಒಂದು 500-600 ಲೀಟರ್ ಅಷ್ಟು ನಾವು ಬಳಕೆ ಮಾಡ್ಬೋದು. ಇದು ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿರುವಂಥ ಒಂದು ತೇವಾಂಶ ಹೆಚ್ಚುತ್ತದೆ, ಜೊತೆಗೆ ಅನೇಕ ಸೂಕ್ಷ್ಮಾಣುಜೀವಿಗಳು ಕೂಡ ಹೆಚ್ಚೋದ್ರಿಂದ ಒಳ್ಳೆಯ ಪೌಷ್ಟಿಕಾಂಶಗಳನ್ನು ಗಿಡಕ್ಕೆ ನಾವು ಒದಗಿಸ್ಕೊಡ್ಬೋದು. ನಂತರವಾಗಿ ಇರುವಂತದ್ದು ಅಂತಂದ್ರೆ ವೇಸ್ಟ್ ಕಂಪೋಸರ್. ನಮ್ಮ ಮೈಸೂರು ಭಾಗದಲ್ಲಿ ಕಬ್ಬು ಬೆಳೆಗಾರರ ರೈತರು ಬಹಳಷ್ಟು ಇದ್ದಾರೆ. ಈ ಸೋಗನ್ನ ಅನೇಕ ಜನರು ಸುಟ್ಟಾಕಂತದ್ದೊಂದು ರೂಢಿ ಇದೆ. ಅದನ್ನು ತಪ್ಪಿಸ್ಬೋದು ಅಂತಂದ್ರೆ ಈ ವೇಸ್ಟ್ ಕಂಪೋಸರ್ ಅನ್ನೋ ಒಂದು ಗೋವಾಧಾರಿತ ಒಂದು ಪರಿಕರನ ಬಳಸೋದ್ರಿಂದ, ಸಾವಯವ ಗೊಬ್ಬರ ಔಷಧಿಯಾಗಿರ್ಬೋದು ಅದನ್ನ ಸ್ಪ್ರೇ ಮಾಡೋದ್ರಿಂದ ಬಹಳ ಬೇಗ ಸೋಗು ಕೊಳೆಯುತ್ತದೆ. ಇದರಿಂದ ನಾವು ಅನೇಕ ಪರಿಸರಕ್ಕೆ ಉಂಟಾಗುವಂತಹ ಮಾಲಿನ್ಯ ಕೂಡ ನಾವು ತಡೆಗಟ್ಟಬಹುದು. ಇದರ ಜೊತೆಗೆ ಈ ವೇಸ್ಟ್ ಕಂಪೋಸರ್ ಅನ್ನ ನಾವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳ ಗೊಬ್ಬರಕ್ಕೆ ಬಳಸೋದ್ರಿಂದ ಬಹಳ ಬೇಗ ಗೊಬ್ಬರ ಕೊಳೆಯುತ್ತೆ. ಇದರಿಂದ ನಾವು ಏನು ಎರೆಹುಳ ಗೊಬ್ಬರ ನಾವು ತಯಾರು ಮಾಡೋದಕ್ಕೆ ಸಾಮಾನ್ಯ ಒಂದು 3-4 ತಿಂಗಳ ಗಂಟನು ಟೈಮ್ ತೊಗೊಳುತ್ತೆ. ಬಟ್ ಇದನ್ನ ಬಳಸೋದ್ರಿಂದ ನಾವು 3 ತಿಂಗಳೊಳಗೆ ನಾವು ಈ ಎರೆಹುಳ ಗೊಬ್ಬರನ ಕೂಡ ನಾವು ತಯಾರು ಮಾಡಬಹುದು. ಇದ್ರ ಜೊತೆಗೆ ಇರುವಂತದ್ದು ನಮ್ಮ ಘಟಕದಲ್ಲಿ ಮೇಯ್ನ್ ಆಗಿ ಎರೆ ಜಲ ಅಂತ ಹೇಳ್ಬಿಟ್ಟು, ಈ ಎರೆ ಜಲ ಅನ್ನೋಂಥದ್ದು ಎರೆಹುಳು ಗೊಬ್ಬರದಿಂದ ಬರೋಂಥ ಒಂದು ದ್ರವ. ಆ ದ್ರವನ ನಾವು ಶೇಖರಣೆ ಮಾಡಿ ಆ ದ್ರವನ ಕೂಡ ನಾವು ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳಿಗೆ ಅನೇಕ ಪೌಷ್ಟಿಕಾಂಶಗಳನ್ನು ಕೂಡ ನಾವು ಒದಗಿಸ್ಕೊಡ್ಬೋದು. ಸಾವಯವ ಕೃಷಿ ಮಾಡೋಂಥ ರೈತರು ಈ ಎರೆ ಜಲ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಗೋಕೂಪಾಮೃತ, ವೇಸ್ಟ್ ಕಂಪೋಸರ್ ಅಥವಾ ಎರೆ ಗೊಬ್ಬರ ಬಳಸೋದ್ರಿಂದ ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ, ಮತ್ತು ಮಣ್ಣಿನ ಫಲವತ್ತೆ ಹೆಚ್ಚುತ್ತೆ, ಪರಿಸರವನ್ನು ಬೆಳೆಸೋದಂಥದ್ದಾಗಿ ನಾವು ಮಾಡ್ಬೋದು. ಇದರ ಜೊತೆಗೆ ಪಶುಗಳಿಗೆ ಪಶು ಆಹಾರವಾಗಿ ಅದಲವನ್ನು ಕೂಡ ನೀಡ್ತೇವೆ. ಅದಲವನ್ನು ಕೂಡ ನಾವು ಸಾವಯವವಾಗಿ ಸಗಣಿ, ಮಣ್ಣು ಮತ್ತು ನೀರು ಇವುಗಳನ್ನು ಬಳಸಿ ನಾವು ತಯಾರು ಮಾಡ್ಬೋದು. ಅದು ಕೂಡ ಒಂದು ಗೋ ಆಧಾರಿತ ಕೃಷಿಗೆ ನಾವು ಒಂದು ಸೇರಿಸ್ಕೊಳ್ಬೋದು. ದೇಶಿ ಹಸುಗಳನ್ನು ಜೊತೆಗೆ ದೇಶಿ ಜಾನುವಾರುಗಳನ್ನು ಪೋಷಣೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಕೃಷಿ ಮೇಳದಲ್ಲಿ ದೇಶಿ ತಳಿಗಳಾದ ಪುಂಗನೂರ್, ಕಾಂಕ್ರೇಜ್, ಬಂಡೂರು ಕುರಿ, ಮೇಕೆ, ಕೋಳಿಗಳು ಮತ್ತು ಮುದೋಳ ನಾಯಿಗಳ ಪ್ರದರ್ಶನವನ್ನು ಕೂಡ ಇಲ್ಲಿ ಏರ್ಪಾಡು ಮಾಡಿದರು. ವಿವಿಧ ಜಾತಿಯ ಮೀನು ತಳಿಗಳು ಹಾಗೂ ಅಲಂಕಾರಿಕ ಮೀನುಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿತ್ತು. ಈ ಪ್ರದರ್ಶನದಲ್ಲಿ ಭಾಗವಹಿಸಿದಂತಹ ನಮ್ಮ ಹಳ್ಳಿಕಾರ್ ತಳಿಯ ಮಾಲೀಕರಾದ ಮಳವಳ್ಳಿಯ ಬೋರೇಗೌಡ ಅವರು ಒಂದಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಾಕಷ್ಟು ಜನ ಹೇಳ್ತಾರೆ ಈಗ ನೇರವಾಗಿ ನೋಡು ಭಾಗ್ಯ ಸಿಕ್ತು ನಮಗೆ, ನಮ್ಮ ಪುಣ್ಯ ಸಿಕ್ತು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ರೈತರೆಲ್ಲ ಬಂದು ನಾವು ಇಷ್ಟು ಗಾತ್ರದ ಹೋರಿ ನೋಡಿರಲಿಲ್ಲ, ಬರೀ ಕೇಳಿದ್ದು ನೋಡ್ದೋ, ನಮಗೂ ಇದ್ರ ನಳಿಕೆ ಬೇಕು, ನಮ್ಮ ಕಡೆಯಿಂದ್ರೂ ಕರುಗಳನ್ನ ನಾವು ಪಡಿಬೇಕು ಅಂತೆಲ್ಲ ಹೇಳಿ ತುಂಬ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಅವಿರಾಣ ನಳಿಕೆ ಪಡೆಯೋಕೆ ಆಸಕ್ತಿ ತೋರ್ತಾ ಇದ್ದಾರೆ. ತುಂಬ ಕ್ರೌಡು ಫೋಟೋ ತೆಗಿಸ್ಕೊಳ್ತೀವಿ ಅಂತ ನುಗ್ಬಿಳ್ತಾ ಇದ್ದಾರೆ. ಕೃಷ್ಣ ನಾವು ನೋಡೇ ಇರಲ್ಲ, ಒಂದು ಫೋಟೋ ತೆಗಿಸ್ಕೊಳ್ತೀವಿ ಅಂತಾರೆ. ಅವ್ರವ್ರ ಅಭಿಪ್ರಾಯಗಳು ಹೇಳ್ತಾರೆ, ನಾವೆಲ್ಲೂ ಹಿಂದೂ ನೋಡಿರಲ್ಲ, ಮುಂದಕ್ಕೆ ನೋಡ್ತೀವಿ ಇಲ್ಲೋ ಗೊತ್ತಿಲ್ಲ, ಒಂದು ಒಳ್ಳೆ ಓರಿ ನೋಡಿದೋ ಖುಷಿ ಆಯಿತು, ಇಲ್ಲಿ ಬಂದದಕ್ಕೂ ಸಾರ್ಥವಾಯಿತು ಅಂತಾರೆ. ನೀವೇ ತಗೊಂಡಿದ್ರಿ ಸರ್? ಇದು ಬಂದು ಹುಟ್ಟಿದ್ದು ರಾಮನಗರ ಪಕ್ಕ ಅಂಜನಾಪುರದಲ್ಲಿ, ಅಲ್ಲಿಂದ ಮಂಡ್ಯ ಕಲ್ಲಳ್ಳಿ ಪಟೇಲ್ ಶಿವರುದ್ರಗೌಡರು 2 ತಿಂಗಳು ಕರುನಲ್ಲಿ ತಂದಿದ್ರು. ಅವರೊಂದು 10 ತಿಂಗಳು ಸಾಕಿ ಮುತ್ತಪ್ಪ ರೈಯವರು ಕೊಟ್ಟಿದ್ರು, ಅವ್ರ ಹತ್ರ 3 ತಿಂಗಳಿತ್ತು, ಅಲ್ಲಿಂದ ನಾವು ತಗೊಂಡು ಬಂದೋ. ಈಗ ನಮ್ಮ ಹತ್ರ ಬಂದು ಒಂದು 2.5 ವರ್ಷ ಆಯಿತು. ಈಗ February 27 ಬಂದರೆ ಇದಕ್ಕೆ ಈಗ 5ನೇ ವರ್ಷದ ಬರ್ತಡೇ ಆಚರಣೆ ಮಾಡಬೇಕು. 4ನೇ ವರ್ಷದ ಮಾಡ್ದೆ ತುಂಬ ಗ್ರ್ಯಾಂಡಾಗಿ. ಈ February 27 ಬಂದರೆ ಈಗ 5 ವರ್ಷ ಆಯಿತು. ಇಡೀ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಹಳ್ಳಿ ಕಾರ್ ತಳ್ಳಿದ್ದು ಪ್ರೈವೇಟಾಗಿ ಸೆಮೆನ್ ಕಲೆಕ್ಟ್ ಮಾಡಿರೋದು ನಮ್ಮ ಈ ಕೃಷ್ಣ ಹೊರಿದೊಂದೇ ಸೆಮೆನ್ ಬ್ಯಾಂಕ್ ಓಪನ್ ಮಾಡಿದ್ದೀವಿ. ಈಗ ಅದು ಮಾಡಿದ್ಮೇಲೆ ದಾವಣಗೆರೆಯಲ್ಲಿ, ಚಿಕ್ಕಮಗಳೂರು, ದೊಡ್ಡಗಣಸಿ, ತಮಿಳ್ನಾಡು, ಆಂಧ್ರ, ಬೆಂಗಳೂರು, ದೇವನಹಳ್ಳಿ ಇಲ್ಲೆಲ್ಲ ಈಗ ಕರುಗಳು ಹುಟ್ಟಿವೆ. ತುಂಬ ಒಳ್ಳೊಳ್ಳೆ ಕರುಗಳು, ಸೆಮೆನ್ಗೂ ಕೂಡ ಒಳ್ಳೆ ಕರುಗಳು ಹುಟ್ಟಿವೆ. ರೈತರು ತುಂಬ ಖುಷಿ ಪಡ್ತಾ ಇದ್ದಾರೆ. ಈ ವರ್ಷ ನಾವು ಈ ಸುತ್ತೂರು ಜಾತ್ರೆಗೆ ಬಂದು ನೋಡಿದ್ರೆ ಒಂದೂ ಕೂಡ ವಿದೇಶಿ ತಳಿಗಳಿಲ್ಲ, ಸ್ವದೇಶಿ ಹಸುಗಳೇ ಎಲ್ಲ ಇರೋದು. ಏನಾಗಿದೆ ಅಂದರೆ ತಳಿ ನಶಿಸೋಗಿದೆ. ಇವತ್ತು ಪ್ರತಿಯೊಂದು ಹಳ್ಳಿಲಿ ಹೋಗಿ ಬರೀ HF, ಜೆರ್ಸಿ, ಆಲ್ ಬ್ಲ್ಯಾಕು ಇವೇ ಆಗ್ಬಿಟ್ಟಿದೆ. ಹಾಲು ಕರೀದು, ಡೈರಿ ಹಾಕೋದು ಇದೇ ಜೀವನ ಆಗ್ಬಿಟ್ಟಿದೆ. ನಮ್ಮ ಮೂಲ, ನಮ್ಮ ದೇಶಿ ತಳಿಗಳನ್ನ ಎಲ್ಲ ನಾವು ಕಳ್ಕೊಂಡಿದ್ದೀವಿ, ನಶಿಸೋಗಿವೆ. ಈಗ ಅದನ್ನು ಮತ್ತೆ ಮರುಗಳಿಕೆ ಆಗಬೇಕು, ಮತ್ತೆ ಅದನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ, ಜನರೊಳಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನೋಡಿ, ಈಗ ನಮ್ಮ ಈ ಸುತ್ತೂರು ಮಠದ ಕೃಷಿ ಮೇಳದಲ್ಲಿ ಒಂಗೋಲ್ ಇದೆ, ಅದು ನಮ್ಮ ಆಂಧ್ರ ಬ್ರೀಡು, ಪುಂಗ್ನೂರ್ ಇದೆ, ಕಾಂಕ್ರೇಜ್ ಇದೆ, ದೇವಣಿ ಇದೆ, ಇಲ್ಲಿ ಸಾಯಿವಾಲ್ ಇದೆ, ಗಿರ್ ಇದೆ, ಮಲ್ನಾಡ್ ಗಿಡ ಇದೆ, ಈ ಥರ ಎಲ್ಲ ದೇಶಿ ತಳಿ ಹಳ್ಳಿಕಾರ್ ಇದೆ. ನಮ್ಮ ದಕ್ಷಿಣ ಭಾರತದಲ್ಲೇ ಅತಿ ಹೆಮ್ಮೆಯ ತಳಿಯಾದಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿಯಾದಂಥ ನಮ್ಮ ಹಳ್ಳಿಕಾರ್ ಇದೆ. ಈ ಥರ ಎಲ್ಲ ದೇಸಿ ತಳಿಗಳಿಗೇ ಅತಿ ಹೆಚ್ಚಿನ ಮಹತ್ವ ಕೊಟ್ಟು ಈ ವರ್ಷ ಕೃಷಿ ಮೇಳದಲ್ಲಿ ಭಾಗವಹಿಸೋಕ್ಕೆ ಸಹಕಾರ ನೀಡಿದ್ದಾರೆ. ಅವ್ರಿಗೆ ನಾವು ತುಂಬ ಚಿರಋಣಿಯಾಗಿರ್ತೀವಿ. ಈ ನಿಟ್ಟಿನಲ್ಲಿ ಹೇಳೋದೇನಪ್ಪ ಅಂದರೆ, ಮನೆಗೊಂದು ಹಳ್ಳಿಕಾರ ಸುತ್ತಂದು ಈಗ ಹಿಂದೆ ಏನು ಮಾಡ್ತಿದ್ರು ಅಂದರೆ, ಮನೇಲಿ ಏನಾದ್ರೂ ಒಂದು ಬಾಣ್ತನ ಇದೆ, ಒಂದು ಮಕ್ಕಳಿವೆ ಅಂತಂದರೆ ಒಂದೊಂದು ನಾಟಿ ಹಸ್ಕೊಂಡು ಮಡಗ್ತಿದ್ರು ಮಕ್ಳಿಗೆ ಹಾಲು ಬೇಕು ಅಂತ. ಇವತ್ತಿಲ್ಲ, ಎಲ್ಲ ಪ್ಯಾಕೆಟ್ ಹಾಲು, ಎಲ್ಲ ಇಲಾಖೆ ಹಸ್ಕೊಳು, ಇದು ಅದು A1 ಪ್ರೋಟೀನ್ ಮಿಲ್ಕ್, ಅದು ನಮ್ಮ ದೇಸಿ ಹಸ್ಕೊಳು ಬಂದು A2 ಪ್ರೋಟೀನ್ ಮಿಲ್ಕು. ಎ2 ಪ್ರೋಟೀನ್ ಮಿಲ್ಕ್ ಬಂದು ಅದು ಅಮೃತಕ್ಕೆ ಸಮ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಮನೆಗೆ ಒಂದೊಂದು ನಾಟಿ ಹಸು ಇಲಾಖೆ ಹಸು ಸಾಕಿ ನೀವು ಬೇಡ ಅಂತ ಹೇಳಲ್ಲ. ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರು ತಾಲೂಕು ಇಲ್ವಾಲ ಹೋಬಳಿಯ ಹೊಸಕೋಟೆ ಗ್ರಾಮದ ಎಸ್ ರಾಮಚಂದ್ರ ಅವರಿದ್ದಾರೆ, ಅವರ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ. ಈ ಸಲ 2022-23 ಸಾಲಿನ ಕೃಷಿ ಸಾಧಕ ಪ್ರಶಸ್ತಿ ಮತ್ತು ಸಮಗ್ರ ಕೃಷಿ ಪ್ರಶಸ್ತಿ ಎರಡೂ ಸಿಕ್ಕಿದೆ ತಾಲೂಕು ಲೆವೆಲಲ್ಲಿ. ನಮ್ಮಲ್ಲಿ ನಾಟಿ ಕೋಳಿ ಇದೆ, ಮತ್ತು ಉಸ್ಮಾನಾಬಾದಿ ಅಂತ ಹೇಳುವಂಥ ನಾಟಿ ತಳಿ ಮೇಕೆ ಇದೆ, ಓತಗಳಿದೆ, ಬಾಗಲಕೋಟೆ ಸೈಡು ಸಿಗುವಂಥ ಎಳಗ ಅಂತ ಒಂದು ತಳಿ ಇದೆ, ಫೈಟರ್ ಟಗರ್ಗಳು ಅದು ಎರಡಿದೆ ಸರ್. ಇವತ್ತು ಈ ಸಲ ನಾವು ಸುತ್ತೂರು ದಸರಾಕ್ಕೆ ತಗೊಂಬಂದಿದ್ದೀವಿ ಪ್ರಾತ್ಯಕ್ಷತೆಗೆ. ಮತ್ತು ನಮ್ಮ ತೋಟದಲ್ಲಿ ಜೇನು ಸಾಕಾಣಿಕೆ ಮಾಡಿದ್ದೀವಿ, ಮತ್ತು ಮೀನು ಸಾಕಾಣಿಕೆ ಮಾಡಿದ್ದೀವಿ, ತೋಟಗಾರಿಕೆ ಇದೆ, ಹೂ ಹಣ್ಣು ಸ್ವಂತ ತರಕಾರಿ ಗಿಡಗಳೆಲ್ಲ ಮಾಡ್ಕೊಂಡು ಒಂದು ಯಾವುದೇ ತರಕಾರಿನ ಹೊರಗಡೆಯಿಂದ ತಗೊಳ್ಳಲ್ಲ, ನಾವೇ ನಮ್ಮ ಸ್ವಂತ ನಾವು ಆರ್ಗಾನಿಕ್ ಆಗಿ ಮಾಡ್ಕೊಂಡಿದ್ದೀವಿ. ನಿಂಬೆ ಗಿಡ ಇದೆ, 200 ಗಿಡ, ಹೆಂಗೋ ಜೀವನ ಚೆನ್ನಾಗಿ ನಡೀತಾ ಇದೆ ಸರ್. ಇವಾಗ 2 ಟಗರು ಅಮ್ಮಿನ ಗಿಡದ್ದು ಸರ್. ಇದ್ರ ವಿಶೇಷ ಏನಪ್ಪ ಅಂತಂತಂದರೆ ಅದು 2 ವರ್ಷಕ್ಕೆ 1.25 ಕ್ವಿಂಟಲ್ ತೂಗುತ್ತದೆ ಸರ್. ಒಂದು ತಲೆ 1.25 ಕ್ವಿಂಟಲ್ ಬರ್ತದೆ, ಅದ್ರ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಬರುತ್ತೆ. ಮತ್ತು ಉಸ್ಮಾನಾಬಾದಿ ಅಂತೇಳಿ ಅದು ಬ್ರೀಡರು, 2 ಬ್ರೀಡರು, ಒಂದು ಬೀಟಲ್ ತಳಿ ಇದೆ, ಒಂದು ಉಸ್ಮಾನಾಬಾದಿ ಇದೆ ಮೇಕೆ, ಇವಾಗ ತಂದಿದ್ದೀವಿ ಪ್ರಾತ್ಯಕ್ಷತೆಗೆ. ಮತ್ತು ನಾಟಿ ಕೋಳಿ ಇದೆ, ನಾಟಿ ಕೋಳಿಲಿ ಫಿವರ್ ನಾಟಿ ಹಳ್ಳಿ ನಾಟಿಲಿ ಒಂದು 10 ಕೋಳಿ ಇಲ್ಲಿ ತಂದಿದ್ದೀವಿ ಸ್ಟಾಲ್ಗೆ. 2 ಮಾತ್ರ ಸ್ವರ್ಣಧಾರ ಅಂತೇಳಿ ಅದು ತಮಿಳ್ನಾಡಿಂದ ತರಿಸಿದ್ದಂಥ ಕೋಳಿ ಇಲ್ಲಿಗೆ ಇವತ್ತು ಪ್ರಾತ್ಯಕ್ಷತೆಗೆ ತಂದಿದ್ದೀನಿ. ರೈತರುಗಳಿಗೆ ಒಳ್ಳೇದಾಗಲಿ ಅಂತ ನಾನು ಹೇಳೋಕ್ಕೆ ಅಲ್ಲಿ ಇಷ್ಟಪಡ್ತೀನಿ. ಕೃಷಿ ಚಟುವಟಿಕೆಗಳಿಗೆ ಯಾವೆಲ್ಲ ನೂತನ ತಂತ್ರಜ್ಞಾನಗಳು ಅಳವಡಿಕೆ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಡ್ರೋನ್ ಉಪಯೋಗವು ಕೂಡ ಒಂದು. ರೈತರ ಶ್ರಮ ಮತ್ತು ಸಮಯವನ್ನು ಉಳಿತಾಯ ಮಾಡುವ ನಿಟ್ಟಿನಲ್ಲಿ ಸಮರ್ಪಕವಾದ ಔಷಧಿ ಸಿಂಪರಣೆ ಹಾಗೆ ನ್ಯಾನೋ ಯೂರಿಯಾವನ್ನು ಸಿಂಪಡಿಸುವಂತಹ ಪ್ರಾತ್ಯಕ್ಷಿಕೆಯನ್ನು ಈ ಡ್ರೋನ್ ಮೂಲಕ ಇಲ್ಲಿ ಮಾಡಲಾಗ್ತಾ ಇತ್ತು. ಈ ಕೃಷಿ ಮೇಳದಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ರೈತರು ಈ ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ತುಂಬ ವಿಶೇಷವಾಗಿ ನೋಡಿ ಅನುಭವಗಳನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಆನಂದವನ್ನು ಕೂಡ ಹೊಂದ್ತಾ ಇದ್ರು. ಈ ಬಗ್ಗೆ ಈ ಡ್ರೋನನ್ನು ತರಬೇತಿ ನೀಡ್ತಕ್ಕಂತಹ ಹಾಗೂ ಈ ಪ್ರಾತ್ಯಕ್ಷಿಕೆಯ ಉಸ್ತುವಾರಿಗಳಿಗಿಂತ ಮನೀಶ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ಇದು ಡ್ರೋನ್ ಬಂದು ನಿಮಗೆ 10 ಲೀಟರ್ ಪೇಲೋಡ್ ಕೆಪಾಸಿಟಿ ಡ್ರೋನು, 10 ಲೀಟ್ರಲ್ಲಿ ನೀವು 1 ಎಕರೆ ಔಷಧಿ ಸಿಂಪಡಿಸ್ಬೋದು, 7-8 ನಿಮಿಷದಲ್ಲಿ 1 ಎಕರೆ ಔಷಧಿ ಹೊಡಿಬೋದು ನೀವು. ಪ್ಲಸ್ ಇದರಲ್ಲಿ ನಿಮಗೆ ಔಷಧಿ ಪ್ರಮಾಣ ಜಾಸ್ತಿ, ನೀರಿನ ಪ್ರಮಾಣ ಕಡಿಮೆ. ಅಂದರೆ 1 ಎಕರೆಗೆ ಏನು ಔಷಧಿ ಹೊಯ್ತೀರೋ ಅದರ 70% ಪ್ರಮಾಣ 10 ಲೀಟರ್ ನೀರಿಗೆ ಹಾಕಬೇಕು. ಇದು ನಿಮಗೆ ಮೈಕ್ರಾನ್ ಸೈಜಲ್ಲಿ ಸ್ಪ್ರೇ ಆಗುತ್ತೆ, ಅಂದರೆ 30-40 ಮೈಕ್ರಾನ್ ಸೈಜಲ್ಲಿ ನಿಮಗೆ ಹನಿಗಳು ಬೀಳುತ್ತೆ. ಸೊ ಇಬ್ಬನಿ ಥರ ಬಿದ್ದಾಗ ಏನಾಗುತ್ತೆ, ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಇಮಿಡಿಯೇಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ. ಪ್ಲಸ್ ಎಫಿಕೆಸಿ ಜಾಸ್ತಿ ಇರೋದ್ರಿಂದ ನಿಮಗೆ 2 ದಿವಸದಲ್ಲಿ ಯಾವುದೇ ರೋಗ ಇರ್ಬೋದು, ಯಾವುದೇ ಹುಳುಗಳು ಕಾಟ ಇರ್ಬೋದು, ಕಂಟ್ರೋಲ್ ತೊಗೊಬೋದು ನೀವು. ಸರ್, ಜನಗಳಿಗೆ ಇದು ಇನ್ನೂ ಹೊಸ ಟೆಕ್ನಾಲಜಿ, ಸುಮಾರು ಜನ ರೈತರಿಗೆ ಗೊತ್ತಿಲ್ಲ ಯಾವ ರೀತಿ ಕೆಲಸ ಮಾಡುತ್ತೆ, ಪ್ಲಸ್ ಯಾವ ರೀತಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ಇವಾಗ ಜನಗಳಿಗೆ ತಿಳುವಳಿಕೆ ಬರ್ತಿದೆ ಸರ್. ಡ್ರೋನ್ ಬಳಸಿದ್ರೆ ಅವರಿಗೆ ಕೆಲಸ ಎಷ್ಟು ಅನುಕೂಲ ಆಗ್ತದೆ, ಪ್ಲಸ್ ಲೇಬರ್ ಕೊರತೆ ಇರೋದ್ರಿಂದ ರೈತರಿಗೆ ತುಂಬ ತೊಂದರೆ ಆಗ್ತಿದೆ. ಸೊ ಡ್ರೋನ್ ಇರೋದ್ರಿಂದ ಡ್ರೋನ್ ಬಳಸಿದ್ರೆ ಅವರು ಕೆಲಸನೂ ಬೇಗ ಆಗುತ್ತೆ, ಪ್ಲಸ್ ನಿಮಗೆ ದುಡ್ಡು ಉಳಿಯುತ್ತೆ, 30-40% ಔಷಧಿನೂ ಉಳಿಯುತ್ತೆ. ಇವಾಗ ನಮಗೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ರೈತರಿಗೆ ಒಂದು ಟೆಕ್ನಾಲಜಿ ಹೊಸದ್ರ ಇರೋದ್ರಿಂದ ಅವರು ಒಂಥರ ಆಶ್ಚರ್ಯವಾಯಿತು. ಅವರು 200 ಲೀಟರ್ ನೀರು ಬಳಸೋ ಜಾಗದಲ್ಲಿ ನಾವು 10 ಲೀಟ್ರಲ್ಲಿ 1 ಎಕರೆ ಔಷಧಿ ಸಿಂಪಡಿಸ್ತೀವಿ ಅಂದಾಗ ಒಂಚೂರು ಆಶ್ಚರ್ಯವಾದ ವಿಷಯನೇ. ಟೆಕ್ನಾಲಜಿ ಹೊಸದಿರೋದ್ರಿಂದ ಒಂಚೂರು ಟೈಮ್ ತಗೊಳತ್ತೆ ರೈತರಿಗೆ. ತೋಟಗಾರಿಕಾ ಇಲಾಖೆ ನಂಜನಗೂಡು ಇವರು ಸಹ ಒಂದು ಪ್ರದರ್ಶನ ಮಳಿಗೆಯನ್ನ ಇಟ್ಟಿದ್ದಾರೆ, ಹಾಗೆ ಬಂದಂತಹ ಎಲ್ಲ ರೈತರಿಗೂ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಚಂದ್ರು ಅಂತೇಳಿ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ನಂಜನಗೂಡು. ನಾವು ಈ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಇಲಾಖೆಯ ಮಳಿಗೆಗಳ ಥರ ನಾವು ತೋಟಗಾರಿಕೆ ಇಲಾಖೆ ಕೂಡ ನಾವು ಮಾಡಿದ್ವಿ. ಇದರಲ್ಲಿ ನಾವು ತುಂಬ ಎಕ್ಸಾಕ್ಟಿಕ್ ಅಂದರೆ ಫಾರಿನ್ನಿಂದ ಏನು ಬಂದಿರ್ತವೆ ಕೆಲವೊಂದು ತಳಿಗಳು ಅಂಥವನ್ನು ಕೂಡ ತರಿಸಿ ಇಲ್ಲಿ ಇಟ್ಟಿದ್ದೀವಿ. ಮತ್ತು ನಮ್ಮ ಲೋಕಲ್ಲಾಗಿ ನಮ್ಮ ಇಲಾಖೆಯಲ್ಲಿ ಏನೇನು ಯೋಜನೆಗಳು ಸೌಲಭ್ಯ ಸಿಗುತ್ತೆ ಅದರದ್ದು ಕೂಡ ಮಾಡೆಲ್ಗಳು ಮಾಡಿ ಇಟ್ಟಿದ್ದೀವಿ ಇಲ್ಲಿ. ಉದಾಹರಣೆಗೆ ಪ್ಯಾಕ್ ಹೌಸ್ ಇರ್ಬೋದು, ನೆರಳು ಪರದೆ ಘಟಕ ಇರ್ಬೋದು, ಈ ಕಡೆ ಹಣ್ಣು ಮಾಗಿಸುವ ಘಟಕ ಇರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ತಳಿಗಳು ಅಂದರೆ ಹಣ್ಣುಗಳು, ತರಕಾರಿಗಳು, ಹೂಗಳು ಎಲ್ಲ ಥರದ್ದು ಕೂಡ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಡ್ರ್ಯಾಗನ್ ಫ್ರೂಟು, ತೈವಾನ್ ಸೀಬೆ, ಆಮೇಲೆ ಬೂದುಗುಂಬಳ, ಅದರ್ ಕಂಟ್ರೀಸಿಂದ ಬರ್ತಕ್ಕಂಥ ಇವು ಕೆಲವೊಂದು ತಳಿಗಳು. ಅದರಲ್ಲಿ ಕಲರ್ ಕ್ಯಾಪ್ಸಿಕಮ್ ಇದೆ, ಡೆಲ್ಲಿ ಕ್ಯಾರೆಟ್ ಇದೆ, ಆಮೇಲೆ ಬೇಬಿ ಬಿಟ್ರ್ ಗಾರ್ಡ್ ಇದೆ, ಅಂದರೆ ಸಣ್ಣ ಹಾಗಲಕಾಯಿ, ಸೌತೆಕಾಯಿಗಳು, ಕುಂಬಳಕಾಯಿಗಳು, ಲೆಟ್ಟಿಸು, ಸೆಲೆರಿ, ಎಲ್ಲ ಥರ ತರಕಾರಿಗಳು ಕೂಡ ನಾವು ಇಟ್ಟಿದ್ದೀವಿ. ಮತ್ತು ಸಾವಯವ ಕೃಷಿಯಲ್ಲಿ ಬೆಳೆದಂಥ ಬಾಳೆಗೊನೆನೂ ಕೂಡ ಇಟ್ಟಿದ್ದೀವಿ. ಅದು ಎರಡನೇ ಬೆಳೆ, ಅದು 35-40 ಕೆ ಜಿವರೆಗೂ ತೂಕ ಇದೆ. ಯಾವ ರೀತಿ ಅಣಬೆ ಬೆಳೆಯೋದ್ರ ಬಗ್ಗೆನೂ ಕೂಡ ನಾವು ಪ್ರದರ್ಶಕದಲ್ಲಿ ಇಟ್ಟಿದ್ದೀವಿ. ಅದ್ರ ಬೀಜದಿಂದ ಹಿಡಿದು ಅಣಬೆ ಬಂದು ಅದನ್ನು ಮಾರಾಟ ಆಗೋವರೆಗೂ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಬಂದಂಥ ರೈತರಿಗೆ ನಾವು ಮಾಹಿತಿನ ನೀಡ್ತಾ ಇದ್ದೀವಿ. ಬಾಳೆಹಣ್ಣಿನಲ್ಲಿ ಬೇರೆ ಬೇರೆ ವಿಧವಾದಂಥ ಏನು ಬೈ ಪ್ರಾಡಕ್ಟ್ಸ್ ಅಂತ ನಾವು ಏನು ಹೇಳ್ತೀವಿ, ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡೋದ್ರ ಬಗ್ಗೆ ಕೂಡ ನಾವು ಇಟ್ಟಿದ್ದೀವಿ. ಅದರಲ್ಲಿ ಬನಾನ ವೈನ್ ಇದೆ, ಬನಾನ ಸ್ಕ್ವಾಶ್ ಇದೆ, ಬೇರೆ ಬೇರೆ ಅದರಿಂದ ಬರ್ತಕ್ಕಂಥ ಇದು. ಆಮೇಲೆ ನುಗ್ಗೆಯಿಂದ ಕೆಲವೊಂದು ಪದಾರ್ಥ ಟ್ಯಾಬ್ಲೆಟ್ಸ್ಗಳು ಮಾಡಿರ್ತಕ್ಕಂಥದ್ದು, ಅಥವಾ ಹಾಗೆ ಒಣಗಿಸಿರೋದನ್ನ ಮತ್ತೆ ನಾವು ಹಸಿಯಾಗಿ ತರಕಾರಿ ಮಾಡಿಕೊಂಡು ಸೊಪ್ಪನ್ನ ತಿನ್ನುವಂಥ ಇದು ಕೂಡ ಮಾಡಿ ಇಟ್ಟಿದ್ದೀವಿ. ಅದೆಲ್ಲ ಈರುಳ್ಳಿ ಸಂಗ್ರಹಣ ಘಟಕ ಅಂತೇಳಿ ಇದಿದೆ, ಇವೆಲ್ಲ ಸಹಾಯಧನದಲ್ಲಿ ಸಿಗ್ತಕ್ಕಂಥವು. ಈರುಳ್ಳಿ ಸಂಗ್ರಹಣ ಘಟಕಕ್ಕೆ 85,000 ಇದೆ, ಪ್ಯಾಕ್ ಹೌಸ್ಗೆ 2,00,000 ಇದೆ ಸಹಾಯಧನ. ನೆರಳು ಪರದ ಘಟಕಕ್ಕೂ ಚದರ ಅಡಿ ಮೇಲೆ ಹೋಗುತ್ತೆ ಅದು. ತಾಳೆ ಬೆಳೆಯೋದು ಹೂವು ಹಣ್ಣು ಅದ್ರದ್ದು ಹೆಣ್ಣು ಹೂವು ಗಂಡು ಹೂವು ಇದ್ರದ್ದು ಕೂಡ ರೈತರು ಗೊತ್ತಾಗಲಿ ಅಂತೇಳಿ ನಾವೆಲ್ಲ ಪ್ರದರ್ಶನಗಳನ್ನ ಇಟ್ಟಿದ್ದೀವಿ. ನಾವಿಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಕೃಷಿ ಹೊಂಡ ಇರ್ಬೋದು ಅಥವಾ ಯಾಂತ್ರೀಕರಣ ಮತ್ತು ಹನಿ ನೀರಾವರಿ ಸೌಲಭ್ಯ ಇರ್ಬೋದು, ಬೇರೆ ಬೇರೆ ಯೋಜನೆಗಳಿದೆ, ಅದೆಲ್ಲ ಕೂಡ ಚಾರ್ಟ್ಸ್ ರೂಪದಲ್ಲಿ ಮಾಹಿತಿಯನ್ನು ನಾವು ಡಿಸ್ಪ್ಲೇ ಮಾಡಿ ಇಟ್ಟಿದ್ದೀವಿ ಇಲ್ಲಿ. ಬೃಹತ್ ಆದಂಥ ಒಳಾಂಗಣ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿತ್ತು, ಅದರಲ್ಲಿ ಸುಮಾರು 90 ಹೆಚ್ಚು ಮಳಿಗೆಗಳನ್ನು ನಿರ್ಮಾಣ ಮಾಡಿ ವಿವಿಧ ಸಂಘ ಸಂಸ್ಥೆಗಳು, ಕೃಷಿ ಸಂಶೋಧನಾ ಸಂಸ್ಥೆಗಳು, ವಿವಿಧ ಅಭಿವೃದ್ಧಿ ಇಲಾಖೆಗಳು, ಸ್ವಸಹಾಯ ಸಂಘಗಳು, ಸರ್ಕಾರೇತರ ಸಂಸ್ಥೆಗಳು, ಕೃಷಿ ಉಪಕರಣಗಳ ಉತ್ಪಾದಕರು, ವಿತರಕರು ಮುಂತಾದವರಿಗೆ ನೀಡಲಾಗಿತ್ತು. ವಿಶ್ವ ಸಿರಿಧಾನ್ಯದ ವರ್ಷ ಈ ಪ್ರಯುಕ್ತ ಸಿರಿಧಾನ್ಯ ಪ್ರದರ್ಶನದಲ್ಲಿ ಸಿರಿಧಾನ್ಯಗಳ ಪರಿಕರಗಳು ಹಾಗೂ ತಿನಿಸುಗಳ ಮಾರಾಟವನ್ನು ಕೂಡ ಏರ್ಪಾಡು ಮಾಡಲಾಗಿತ್ತು. ಇದಲ್ಲದೆ ಸಿರಿಧಾನ್ಯಗಳ ಅಡುಗೆ ಸ್ಪರ್ಧೆಯನ್ನು ಕೂಡ ನಡೆಸಲಾಗಿತ್ತು. ಪ್ರತ್ಯೇಕವಾಗಿ ಸಿಹಿ ತಿಂಡಿ ಹಾಗೂ ಖಾರ ತಿಂಡಿಗಳಿಗೆ 3 ಬಹುಮಾನಗಳನ್ನು ನೀಡಲಾಗಿತ್ತು. ದಿನಾಂಕ 21/1/2023 ಕೃಷಿ ವಿಚಾರ ಸಂಕಿರಣವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆಯ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಉದ್ಘಾಟನೆ ಮಾಡಿದರು. ಈ ಒಂದು ಕೃಷಿ ಮೇಳದಲ್ಲಿ ಸಿರಿಧಾನ್ಯವನ್ನು ಬೆಳೆಯುವಂತಹ ರೈತರು, ತಜ್ಞರು, ವರ್ತಕರು ಹಾಗೂ ಸಂಸ್ಥೆಗಳ ವಿವಿಧ ಪ್ರತಿನಿಧಿಗಳು ಭಾಗವಹಿಸಿ ಹಲವಾರು ವಿಷಯಗಳನ್ನು ಈ ವಿಚಾರ ಸಂಕಿರಣದಲ್ಲಿ ಮಂಡನೆ ಮಾಡಲಾಯಿತು. ಪ್ರತಿದಿನವೂ ಕೂಡ ಕೃಷಿ ಮೇಳಕ್ಕೆ ಜಾತ್ರೆಗೆ ಬಂದಂತಹ ಪ್ರತಿಯೊಬ್ಬರೂ ಕೂಡ ಭೇಟಿ ನೀಡಿ ಈ ಕೃಷಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು. ಬೇರೆ ಬೇರೆ ಜಿಲ್ಲೆಗಳ, ಬೇರೆ ಬೇರೆ ರಾಜ್ಯಗಳ ಜನರು ಇಲ್ಲಿಗೆ ಆಗಮಿಸಿ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿದರು. ಒಟ್ಟಾರೆಯಾಗಿ ಸುಮಾರು 500,000 ಕೂಡ ಹೆಚ್ಚು ಜನರು ಈ ಕೃಷಿ ಮೇಳವನ್ನು ವೀಕ್ಷಿಸಿದರು. ಜಾತ್ರಾ ಸಮಿತಿಯ ಸಲಹೆ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಈ ಕೃಷಿ ಮೇಳ ಜರುಗಿತು. ಕೃಷಿ ಮೇಳ ಒಂದು ಸುತ್ತು. ಸುತ್ತೂರು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ICAR JSS ಕೃಷಿ ವಿಜ್ಞಾನ ಕೇಂದ್ರ ಆಯೋಜಿಸಿದ್ದ ಕೃಷಿ ಮೇಳ 2023 ಒಂದು ಅವಲೋಕನ ಕೇಳಿದಿರಿ. ಪ್ರಸ್ತುತಿ SSC ಹೇಮಕುಮಾರ್, ಸಂಕಲನ ಆರ್ ಲೋಕೇಶ್ವರಿ. ಟೀಚರಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತೂಕ ಜಾಸ್ತಿ ಆಗದೇ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತೂಕ ಹೆಚ್ಚಾಗದೇ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೃಷಿ ಲೋಕ ಪ್ರಸಾರವಾಗಲಿದೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೇಳು

ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದ್ದವರು ಆರ್ ಲೋಕೇಶ್ವರಿ. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರಿಂದ. ಮಂಗಳಾರತಿ ತನ್ನೀ ಮುದ್ದು ಮಾದಪ್ಪನಿಗೆ ಅಂಗೈಯಲಾರತಿ ತನ್ನೀಯಪ್ಪನಿಗೆ ತನ್ನಿ ಮುದ್ದು ಮಾದಪ್ಪನಿಗೆ ಅಂಗೈಯಲಾರತಿ ತನ್ನೀ ಅಪ್ಪನಿಗೆ ಮಂಗಳಾರತಿ ತನ್ನಿ ಮುದ್ದು ಮಾದಪ್ಪನಿಗೆ.